ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಈ ಕುರಿತು ಶ್ರೀ ರಾಘವೇಂದ್ರ ಯಲಿಗಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಅದಾದ ನಂತರ ವಿವಿಧ ಕಲಾವಿದರ ಧ್ವನಿಯಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಎರೆಹುಳು ಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಈ ಕುರಿತು ಶ್ರೀ ರಾಘವೇಂದ್ರ ಯಲಿಗಾರ್ ಅವರೊಂದಿಗೆ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರು ಬಹಳಷ್ಟು ಪುರಾತನ ಕಾಲದಿಂದ ತಮ್ಮ ಮನೆಯಲ್ಲಿ ಜಾನುವಾರುಗಳಿಂದ ಉತ್ಪಾದಿಸಲ್ಪಡುವಂಥ ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ದಿನನಿತ್ಯ ನಾವು ಬಳಸಿ ನಿರುಪಯುಕ್ತವಾದಂಥ ವಸ್ತುಗಳಿಂದ ಆ ತ್ಯಾಜ್ಯ ವಸ್ತುಗಳನ್ನು ಒಂದೆಡೆ ಕ್ರೋಢೀಕರಿಸಿ ತಿಪ್ಪೆ ಗೊಬ್ಬರವನ್ನಾಗಿ ಬೇರೆ ಬೇರೆ ತಮ್ಮ ಅನುಕೂಲದ ಆಧಾರದ ಮೇರೆಗೆ ಗೊಬ್ಬರದ ಬಳಕೆಯನ್ನು ಕೃಷಿಗೆ ಪೂರಕವಾಗಿ ಮಾಡಿಕೊಂಡಂಥ ಬಂದಂಥ ಉದಾಹರಣೆಗಳು ಸಾಕಷ್ಟಿವೆ. ಇತ್ತೀಚಿನ ಬದಲಾದಂಥ ದಿನಗಳಲ್ಲಿ ಮತ್ತು ನಗರೀಕರಣ, ವ್ಯಾಪಾರೀಕರಣ, ಉದಾರೀಕರಣದ ಈ ಮಧ್ಯೆ ಒಂದಷ್ಟು ನಮ್ಮ ಜಾನುವಾರುಗಳು ಕೂಡ ಸಾಕಾಣಿಕೆಯಲ್ಲಿ ನಮ್ಮ ರೈತರು ಹಿಂದೇಟನ್ನು ಹಾಕೋದ್ರ ಜೊತೆಗೆ ಅವುಗಳಿಗೆ ಅಗತ್ಯವಾಗಿ ಬೇಕಾದಂಥ ಮೇವಿರ್ಬೋದು ಅಥವಾ ಪಾಲನೆ ಇರ್ಬೋದು ಅನ್ಯ ಕಾರಣಗಳಿಂದಾಗಿ ಇಂದು ಕೊಟ್ಟಿಗೆ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರ ಹೀಗೆ ಬೇರೆ ಬೇರೆ ಸಾಂಪ್ರದಾಯಿಕ ಗೊಬ್ಬರಗಳು ಒಂದಷ್ಟು ಉತ್ಪಾದನೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗ್ತಾ ಹೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಯವ ಕೃಷಿ ಮತ್ತು ಇತ್ತೀಚೆಗೆ ಈ ಎರೆಹುಳು ಗೊಬ್ಬರದ ಬಳಕೆ ಮತ್ತು ಅದರ ಉತ್ಪಾದನೆ ಹಾಗೆಯೇ ಪ್ರಚಾರ ಕೂಡ ಅತಿಯಾಗಿ ಕೇಳಿ ಬರ್ತಾ ಇದೆ. ಕಾರಣ ನಮ್ಮ ಭೂಮಿಯ ಫಲವತ್ತತೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಎರೆಹುಳುವಿನ ಗೊಬ್ಬರ ನಮ್ಮ ರೈತರಿಗೆ ಸಾಕಷ್ಟು ಉಪಯುಕ್ತತೆಯನ್ನು ಮತ್ತು ಸಾಕಷ್ಟು ಫಲವನ್ನು ಕೂಡ ಕೊಟ್ಟಿದೆ. ಆ ನಿಟ್ಟಿನೊಳಗೆ ಈ ಎರೆಹುಳು ಗೊಬ್ಬರದ ತಯಾರಿಕೆಯ ತಾಂತ್ರಿಕ ವಿಧಾನಗಳನ್ನು ಕುರಿತಾಗಿ ನಮ್ಮ ರೈತರಿಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಉಪಸ್ಥಿತರಿದ್ದಾರೆ. ಡಾಕ್ಟರ್ ನಮಸ್ಕಾರ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮಕ್ಕೆ ನಮಸ್ಕಾರ. ಡಾಕ್ಟರ್, ತಮ್ಗೆ ಗೊತ್ತು ಬೇರೆ ಬೇರೆ ಗೊಬ್ಬರಗಳು ನಮ್ಮ ರೈತರಿಗೆ ಹೇಗೆಲ್ಲ ಉಪಯುಕ್ತತೆಯನ್ನು ನೀಡಿದವು, ಆದರೆ ಇತ್ತೀಚಿನ ದಿನಗಳಲ್ಲಿ ಅವುಗಳ ಉತ್ಪಾದನೆ ಮತ್ತು ಬಳಕೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರಚಾರವನ್ನು ಮತ್ತು ಸಾಕಷ್ಟು ವ್ಯಾಪಕ ರೀತಿಯಲ್ಲಿ ಎರೆಹುಳ ಗೊಬ್ಬರ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಇದರ ಬಗ್ಗೆ ನಮ್ಮ ರೈತರಿಗೆ ಈ ವೈಜ್ಞಾನಿಕ ದೃಷ್ಟಿಯಿಂದ ಇದರ ತಯಾರಿಕೆ ಹಾಗೂ ಇದರ ತಾಂತ್ರಿಕತೆಯ ಕುರಿತಾಗಿ ಅನೇಕ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ತಾವು ತಿಳಿಯಪಡಿಸ್ತೀರಿ ಅಂಥೇಳಿ, ಹೇಗೆ ಈ ಎರೆಹುಳು ಗೊಬ್ಬರದ ತಯಾರಿಕೆ ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ತನ್ನ ತಾಂತ್ರಿಕತೆಯ ಕ್ರಮಗಳಿಂದಾಗಿ ಹೇಗೆ ನಮ್ಮ ಕೃಷಿಗೆ ಪೂರಕವಾಗಿದೆ ಅಂತೀರಿ? ನೀವು ಆಲ್ರೆಡಿ, ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ದೇಶ ಹಿಂದಿನಿಂದನೂ ಒಂದು ಸಾವಯವ ಕೃಷಿಗೆ ಒಗ್ಗಿಕೊಂಡಂಥ ದೇಶ. ಸ್ವತಂತ್ರ ನಂತರ ನಮಗೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಅವರಿಗೆ ಆಹಾರ ಭದ್ರತೆ ಕಲ್ಪಿಸುವ ಸಲುವಾಗಿ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಆಹಾರ ಉತ್ಪಾದನೆ ಮಾಡುವುದು ಒಂದು ಅನಿವಾರ್ಯತೆ ಆಯಿತು. ಅದಕ್ಕಾಗಿ ನಮಗೆ ಸಂಕೀರ್ಣ ತಳಿಗಳ ಬಳಕೆ ಆಯಿತು, ರಾಸಾಯನಿಕ ಗೊಬ್ಬರಗಳನ್ನ ನಾವು ತಂದ್ವಿ, ಮತ್ತು ಕೀಟನಾಶಕಗಳ ಬಳಕೆಗೆ ನಾವು ಮೊರೆ ಹೋಗಬೇಕಾಯಿತು. ಆದ್ದರಿಂದ ಏನಾಯ್ತು ಅಂದರೆ ಕ್ರಮೇಣ ಸಾವಯವ ಕೃಷಿಯಿಂದ ನಾವು ಏನಂದರೆ ರಾಸಾಯನಿಕ ಕೃಷಿ ಕಡೆ ಒಲವನ್ನು ಜಾಸ್ತಿ ತೋರಿಸೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ತದನಂತರ ಏನಾಯ್ತು ಅಂದರೆ ಮಿತಿಮೀರಿದೆ ನಾವು ರಾಸಾಯನಿಕ ಗೊಬ್ಬರಗಳಿರಲಿ ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದ್ರಿಂದ ಏನಾಯ್ತು ಅಂತಂದರೆ ನಮಗೆ ವಾತಾವರಣ ಕಲುಷಿತಗೊಳ್ತು, ಮತ್ತು ಏನಾಯ್ತು ಅಂದರೆ